ಕ್ವಿಂಟಾಲಿಗೆ 7,500 ರಿಂದ 10,500 ರೂಪಾಯಿಗಳು. ತೆಂಗಿನಕಾಯಿ ಒಂದನೇ ವರ್ಗ 1,000ಕ್ಕೆ 20,000 ರಿಂದ 26,500 ರೂಪಾಯಿಗಳು. ತೆಂಗಿನಕಾಯಿ ಎರಡನೇ ವರ್ಗ 1,000ಕ್ಕೆ 18,000ರಿಂದ 23,000 ರೂಪಾಯಿಗಳು. ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350 ರಿಂದ 5,300 ರೂಪಾಯಿಗಳು. ಕಟ್ಟಾ ಸಾಂಬಾರ್ ಅಕ್ಕಿ ಕ್ವಿಂಟಾಲಿಗೆ 3,500 ರಿಂದ 4,100 ರೂಪಾಯಿಗಳು. ಐಆರ್ 8 3,450 ರಿಂದ 4,250 ರೂಪಾಯಿಗಳು. ಭತ್ತ ಆಮದು ಕ್ವಿಂಟಾಲಿಗೆ 2,150 ರಿಂದ 2,000